ರಾಜ್ಯದ ಹಲವೆಡೆ ಇಂದಿನಿಂದ ವ್ಯಾಪಕ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಸಮಯ 6:50. ನಮ್ಮ ರೈತ ಮಿತ್ರರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ. ಇಂದಿನ ಕೃಷಿ ರಂಗದಲ್ಲಿ ಮೊದಲಿಗೆ ಕೇಳಿ ಸರಣಿ ಕಾರ್ಯಕ್ರಮ ಗೇರು ಮರದ ಗಾನ, ನಮ್ಮ ನಡೆ ಗೇರುವಿನಡೆ. ಗೇರು ಮರದ ಗಾನ, ಗೇರು ಮರದ ಗಾನ, ನಮ್ಮ ನಡೆ ಗೇರುವಿನಡೆ, ನಮ್ಮ ನಡೆ ಗೇರುವಿನಡೆ. ಆಕಾಶವಾಣಿ ಮಂಗಳೂರು ಹಾಗೂ ಪುತ್ತೂರಿನ ಗೇರು ಸಂಶೋಧನಾ ನಿರ್ದೇಶನಾಲಯದ ಸಹಭಾಗಿತ್ವದಲ್ಲಿ ಸರಣಿ ಕಾರ್ಯಕ್ರಮ ಗೇರು ಮರದ ಗಾನ, ಗೇರು ಮರದ ಗಾನ, ನಮ್ಮ ನಡೆ ಗೇರುವಿನಡೆ. ಆತ್ಮೀಯ ರೈತ ಬಾಂಧವರೇ, ಇಂದಿನ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಈ ಕಾರ್ಯಕ್ರಮದಲ್ಲಿ ಗೇರು ಕೃಷಿಯಲ್ಲಿ ಮಣ್ಣಿನ ನಿರ್ವಹಣೆ ಎಂಬ ವಿಷಯದ ಬಗ್ಗೆ ಗೇರು ಸಂಶೋಧನಾ ನಿರ್ದೇಶನಾಲಯದ ವಿಜ್ಞಾನಿಗಳಾದ ಡಾಕ್ಟರ್ ವೆಂಕಟೇಶ್ ಇವರೊಂದಿಗೆ ಸಂದರ್ಶನ ಕೇಳೋಣ. ರೈತರ ಪಾಲಿಗೆ ಮಣ್ಣು ಎಂಬುದು ಅದು ಬರೀ ಮಣ್ಣಲ್ಲ, ಹೊನ್ನು ಎಂದರೂ ತಪ್ಪಲ್ಲ. ಮಣ್ಣಿನ ಮಹತ್ವವನ್ನು ಒತ್ತಿ ಹೇಳುವ ನುಡಿಗಟ್ಟಿದು. ಮಣ್ಣು ಕೇವಲ ಭೂಮಿ ಮೇಲಿನ ಬರಿಯ ಒಂದು ಪದರವಲ್ಲ, ಅದು ಜೀವಜಾಲವನ್ನು ಪೋಣಿಸುವ, ಬೆಳೆಗಳನ್ನು ಬೆಳೆಯಲು ಆಧಾರವಾಗಿರುವ ಮತ್ತು ಪರಿಸರ ವ್ಯವಸ್ಥೆಯಲ್ಲಿ ಪ್ರಮುಖ ಪಾತ್ರ ವಹಿಸುವ ಒಂದು ಅಮೂಲ್ಯ ಸಂಪನ್ಮೂಲ. ಈಗ ಗೇರು ಕೃಷಿಯಲ್ಲಿ ಮಣ್ಣು ಹಾಗೂ ನೀರಿನ ನಿರ್ವಹಣೆ ಕುರಿತು ನಮ್ಮ ಜೊತೆ ಮಾತನಾಡಲಿದ್ದಾರೆ ಗೇರು ಸಂಶೋಧನಾ ನಿರ್ದೇಶನಾಲಯ ಪುತ್ತೂರು ಇದರ ಮಣ್ಣಿನ ವಿಭಾಗದ ಪ್ರಧಾನ ವಿಜ್ಞಾನಿಗಳಾದ ಡಾಕ್ಟರ್ ವೆಂಕಟೇಶ್ ಇವರು. ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ವಾಗತ ಸರ್. ನಮಸ್ಕಾರಗಳು ಸರ್. ಗೇರು ಕೃಷಿಗೆ ಸಂಬಂಧಿಸಿದ ಮಣ್ಣಿನ ಬಗ್ಗೆ ಮಾತನಾಡುವ ಮೊದಲು ಸ್ಥೂಲವಾಗಿ ಭಾರತದಲ್ಲಿ ಗೇರು ಕೃಷಿಯ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಗೇರು ಒಂದು ಅಂತಾರಾಷ್ಟ್ರೀಯ ಬೆಳೆಯಾಗಿತ್ತು ಮೊದಲು. ಇದರ ಮೂಲ ಬ್ರೆಜಿಲ್ ದೇಶ ಆಗಿದೆ ಹಾಗೂ ಇದನ್ನ ಭಾರತಕ್ಕೆ ಪರಿಚಯ ಮಾಡಿಸಿಕೊಟ್ಟವರು ಪೋರ್ಚುಗೀಸರು. 16ನೇ ಶತಮಾನದಲ್ಲಿ ಪೋರ್ಚುಗೀಸರು ಇದನ್ನ ನಮ್ಮ ಭಾರತಕ್ಕೆ ಪರಿಚಯ ಮಾಡಿಸಿಕೊಟ್ರು. ಇದು ಮೊದಲು ಮುಂಚಿತವಾಗಿ ಅರಣ್ಯೀಕರಣ, ಅಫಾರೆಸ್ಟೇಷನ್ ಮತ್ತು ಈ ಥರ ಒಂದು ಕಾರಣಕ್ಕೋಸ್ಕರ ಬೆಳೆಯಲಾಗ್ತಿತ್ತು. ಕ್ರಮೇಣ ಇದು ತೋಟಗಾರಿಕೆ ಬೆಳೆಯಾಗಿ ಒಂದು ಮುಖ್ಯವಾದಂತಹ ವಾಣಿಜ್ಯ ಬೆಳೆಯಾಗಿ ಭಾರತ ದೇಶದಲ್ಲಿ ಬೆಳೆಯಲಿಕ್ಕೆ ಶುರುವಾಯಿತು. ಈ ರೀತಿಯಾಗಿ ನಮ್ಮ ಭಾರತದಲ್ಲಿ ಗೇರು ಕೃಷಿ ಪ್ರಾರಂಭವಾಯಿತು ಅಂತ ಹೇಳುವಂಥದ್ದು. ಸರಿ ಸರ್, ತಾವು ಭಾರತಕ್ಕೆ ಗೇರು ಕೃಷಿಯನ್ನು ಮೊದಲು ಪರಿಚಯ ಮಾಡಿಸಿದ್ದು ಪೋರ್ಚುಗೀಸರು ಅಂತ ಹೇಳಿದ್ರಿ. ಸ್ಥೂಲವಾಗಿ ಸಾಗಿ ಬಂದ ಹಾದಿಯ ಬಗ್ಗೆ ಸಹ ಹೇಳಿದ್ರಿ ಸರ್. ಭಾರತದ ಮಣ್ಣಿನಲ್ಲಿ ಗೇರು ಕೃಷಿ ಕಡಿಮೆ ಆಯಿತು ಅಥವಾ ಆಗ್ತಾ ಇದೆ ಅಂತ ತಮಗೆ ಅನ್ನಿಸಿದ್ಯಾ? ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಖಂಡಿತ ನಿಜ. ಗೇರು ಕೃಷಿಯ ಇಳುವರಿ ಬಹಳಷ್ಟು ಅಂತಾರಾಷ್ಟ್ರೀಯ ದೇಶಗಳಿಗೆ ಹೋಲಿಕೆ ಮಾಡಿದರೆ ಭಾರತ ದೇಶದಲ್ಲಿ ಕಡಿಮೆ ಉಂಟು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುಮಾರು 1,000 ಕೆಜಿ ಒಂದು ಹೆಕ್ಟೇರ್ಗೆ ಬರುವಂತಹ ಪ್ರಮಾಣ ನಮ್ಮ ಭಾರತ ದೇಶದಲ್ಲಿ 600-700 ಕೆಜಿ ಒಂದು ಹೆಕ್ಟೇರ್ಗೆ ಬರುವಂತಹ ಒಂದು ಇಳುವರಿ ಬರುವಂತಹ ಒಂದು ಮಟ್ಟ ಕಾಣ್ತೇವೆ ನಾವು. ವಿದೇಶಗಳಿಗೆ ಹೋಲಿಸಿದ್ರೆ ನಮ್ಮ ಭಾರತದಲ್ಲಿ ಗೇರು ಕೃಷಿ ಕಡಿಮೆ ಆಗಿದೆ ಅಂತ ಹೇಳಿದ್ರಿ. ಹಾಗಿದ್ರೆ ನಮ್ಮ ಭಾರತದಲ್ಲಿ ಈಗ ಸಾಮಾನ್ಯ ರೈತರು ಪುನಃ ಇದರ ಬಗ್ಗೆ ಒಲವು ತೋರ್ತಾ ಇದ್ದಾರಾ? ತೋರ್ತಾ ಇದ್ರೆ ಯಾಕೆ? ಇದರ ಬಗ್ಗೆ ಏನು ಅಂತ ನೀವು ಹೇಳ್ತೀರಿ? ಖಂಡಿತ ನಿಜ. ಗೇರು ಕೃಷಿಯ ಬಗ್ಗೆ ನಮ್ಮ ರೈತರು ಈಗ ಇತ್ತೀಚಿನ ದಿನಗಳಲ್ಲಿ ತುಂಬಾ ಒಂದು ಮಹತ್ವವನ್ನು ತೋರಿಸ್ತಾ ಇದ್ದಾರೆ. ಇದು ಯಾಕೆ ಅಂತಂದ್ರೆ, ಮೊದಲು ಈ ವಿಶೇಷವಾಗಿ ರಬ್ಬರ್ ಮತ್ತೆ ಮಾವು ಬೆಳೆಗಳನ್ನ ಬೆಳೀತಾ ಇದ್ರು. ಅದರಲ್ಲಿ ಕೆಲಸಗಾರರು, ಕೂಲಿಕಾರರು ಮತ್ತೆ ಜಾಸ್ತಿ ಬೇಕಾಗ್ತಾ ಇತ್ತು. ಈ ಗೇರು ಕೃಷಿಯಲ್ಲಿ ಕೆಲಸಗಾರರು ಮತ್ತೆ ಕೂಲಿಕಾರರ ಒಂದು ಅದಷ್ಟು ಆ ಒಂದು ಬೆಳೆಗಳಲ್ಲಿ ಬೇಕಾಗುವಷ್ಟು ಬೇಕಾಗುವುದಿಲ್ಲ. ಮತ್ತೆ ಇನ್ನೊಂದೇನಂತಂದ್ರೆ, ಈ ಗೇರನ್ನ ಒಣ ಬಂಜರು ಭೂಮಿ, ಈ ವೇಸ್ಟ್ ಲ್ಯಾಂಡ್ ಅಂತ ಏನು ಹೇಳ್ತೀವಿ, ಅದರಲ್ಲಿ ಬೆಳೆದಂತಹ ಒಂದು ಬೆಳೆ ಇದು. ಈ ಕಾರಣಗಳಿಂದ ಮತ್ತೆ ಇನ್ನೊಂದು ಕಾರಣ ಅಂತಂದ್ರೆ, ಈ ಗೇರನ್ನ ಒಂದು ಪ್ರೈಸ್ ಇದು ಜಾಸ್ತಿ, ಬೆಲೆ ಹೆಚ್ಚು, ಈ ಕಾರಣಗಳಿಂದ ರೈತರು ಇದರ ಕಡೆ ಒಂದು ಒಲವನ್ನು ತೋರಿಸ್ತಾ ಇದ್ದಾರೆ ನಮ್ಮ ದೇಶದಲ್ಲಿ. ಒಳ್ಳೇದು ಸರ್, ಗೇರು ಕೃಷಿಯತ್ತ ನಮ್ಮ ರೈತರು ವಾಲುತ್ತಿರುವುದು ನಿಜಕ್ಕೂ ಸಂತೋಷದ ವಿಚಾರ. ಹಾಗೂ ಯಾಕಾಗಿ ಅವರು ಮನಸ್ಸು ಮಾಡ್ತಾ ಇದ್ದಾರೆ ಅಂತ ಸಹ ಬಹಳ ಚೆನ್ನಾಗಿ ಹೇಳಿದ್ರಿ ಸರ್. ಈಗ ನಾವು ಗೇರು ಕೃಷಿ ಮಾಡಬೇಕಾದ್ರೆ ಮಣ್ಣು ಪ್ರಧಾನ ಪಾತ್ರ ವಹಿಸುತ್ತದೆ. ಹಾಗಿರುವಾಗ ಯಾವ ಯಾವ ಮಣ್ಣಿನ ಪ್ರಕಾರಗಳಲ್ಲಿ ಇದನ್ನು ಬೆಳೆಸಬಹುದು ಅಥವಾ ಇದಕ್ಕೆ ಯೋಗ್ಯವಾದ ಮಣ್ಣಿನ ಪ್ರಕಾರಗಳ ಬಗ್ಗೆ ಸ್ವಲ್ಪ ಹೇಳ್ತೀರಾ? ನಮ್ಮ ದೇಶದಲ್ಲಿ ಗೇರನ್ನು ಸಾಮಾನ್ಯವಾಗಿ ಕರಾವಳಿ ಪ್ರದೇಶ ಅಂತ ಹೇಳ್ಬೋದು, ಕರ್ನಾಟಕ ಇರ್ಬೋದು, ಗೋವಾ, ಕೇರಳ, ಮಹಾರಾಷ್ಟ್ರ, ಗುಜರಾತ್, ಈ ಒಂದು ಪಶ್ಚಿಮ ಕರಾವಳಿ ಪ್ರದೇಶದಲ್ಲಿ, ಇಲ್ಲ ಪೂರ್ವ ಕರಾವಳಿ ಆಂಧ್ರ, ತಮಿಳುನಾಡು, ಒರಿಸ್ಸಾ, ಈ ಒಂದು ಪೂರ್ವ ಕರಾವಳಿ ಪ್ರದೇಶದ ಭಾಗದಲ್ಲಿ ಹೆಚ್ಚಾಗಿ ಬೆಳೆಯಲಾಗುತ್ತಿದೆ. ಸಾಮಾನ್ಯವಾಗಿ ಕರಾವಳಿ ಪ್ರದೇಶದಲ್ಲಿ ನಾವು ಯಾವ ತರ ಮಣ್ಣಿನ ಪ್ರಕಾರ ನೋಡ್ತೀವಿ ಅಂತಂದ್ರೆ ಕೆಂಪು ಮಣ್ಣು, ಕೆಂಪು ಮಣ್ಣು, ಮರಳು ಮಿಶ್ರಿತವಾದಂತಹ ಕೋರ್ಸ್ ಟೆಕ್ಸ್ಚರ್ಡ್ ಸಾಯಿಲ್, ಈ ರೀತಿಯಾದ ಮಣ್ಣಿನಲ್ಲಿ ಗೇರನ್ನು ಬೆಳೆಯಲಾಗುತ್ತೆ. ಜಂಬಿಟ್ಟಿಗೆ ಮಣ್ಣು, ಲ್ಯಾಟರೈಟ್ ಸಾಯಿಲ್ಸ್ ಅಂತ ಹೇಳ್ತೀವಿ. ಈ ಒಂದು ಮಣ್ಣಿನಲ್ಲಿ ಸಾಮಾನ್ಯವಾಗಿ ಈ ಮಣ್ಣಿನಲ್ಲಿ ನಾವು ಲವಣ ಅಂತ ಏನ್ ಹೇಳ್ತೀವಿ, ಲವಣ ಕಡಿಮೆ ಇರ್ತದೆ, ಹೆಚ್ಚಾಗಿ ಮಳೆ ಬೀಳುವ ಪ್ರದೇಶ ಈ ಒಂದು ಪ್ರದೇಶಗಳು. ಇದರಲ್ಲಿ ಈ ರೀತಿಯಾದ ಪ್ರಕಾರವಾದ ಮಣ್ಣಿನಲ್ಲಿ ಈ ಗೇರನ್ನು ಬೆಳೆಯಲಾಗುತ್ತೆ. ತೊಂದರೆ ಏನಪ್ಪ ಅಂತಂದ್ರೆ ಇದರಲ್ಲಿ ಲವಣ, pH ಮತ್ತೆ EC ಅಂಡ್ ಕಂಡಕ್ಟಿವಿಟಿ ಎಲ್ಲ ಕಡಿಮೆ ಇರ್ತದೆ ಅಂತ ಹೇಳುವಂತದ್ದು. ನಮ್ಮಲ್ಲಿರುವ ಮಣ್ಣಿನ ಬಗ್ಗೆ, ಅದರಲ್ಲಿ ಗೇರು ಗಿಡಗಳನ್ನು ನೆಡಲು ಯೋಗ್ಯವಾದ ಮಣ್ಣಿನ ಬಗ್ಗೆ ಹೇಳಿದ್ರಿ. ಹಾಗಿದ್ರೆ ಈ ಮಣ್ಣಿನಲ್ಲಿ ಫಲವತ್ತತೆಯಷ್ಟೇ ತೊಂದರೆಗಳು, ಕೊರತೆಗಳು ಸಹ ಇವೆ. ಗೇರು ಕೃಷಿಗೆ ಸಂಬಂಧಿಸಿದಂತೆ ಇದರ ಬಗ್ಗೆ, ಈ ಮಣ್ಣಿನ ತೊಂದರೆಗಳ ಬಗ್ಗೆ ಸ್ವಲ್ಪ ವಿವರಿಸ್ತೀರಾ? ನಮ್ಮ ದೇಶದಲ್ಲಿ ವಿಶೇಷವಾಗಿ ಗೇರಿಗೆ ಆಗ್ಬೋದು, ಇಲ್ಲ ಯಾವುದೇ ಒಂದು ಕೃಷಿಗಾಗಿರ್ಬೋದು, ತೊಂದರೆಗಳು ಅಂತಂದ್ರೆ ಸಾವಯವ ಇಂಗಾಲ, ನಾವು ಆರ್ಗ್ಯಾನಿಕ್ ಕಾರ್ಬನ್ ಅಂತ ಹೇಳ್ತೀವಿ, ಇದು ಕಡಿಮೆ ಇರ್ತದೆ. ಈ ಗೇರು ಕೃಷಿಯಲ್ಲಿ ಸಾಮಾನ್ಯವಾಗಿ ಒಂದು 20-80% ಸಾಯಿಲ್ ಮಣ್ಣಿನ ಮಾದರಿಗಳಲ್ಲಿ ಈ ಸಾವಯವ ಇಂಗಾಲ ಕೊರತೆ ಕಂಡುಬಂದಿದೆ. ಸಾರಜನಕ, ನೈಟ್ರೋಜನ್ ಕೂಡ 90% ಮಣ್ಣಿನ ಮಾದರಿಯಲ್ಲಿ ಕಡಿಮೆ ಇರುವುದು ಕಂಡುಬಂದಿದೆ. ಇದೆಲ್ಲ ನಾವು ರಿಸರ್ಚ್ ಮಾಡಿ, ಒಂದು ಸಂಶೋಧನೆ ಮಾಡಿ, ಒಂದು ಆಧಾರದ ಮೇಲೆ ಹೇಳ್ತಾ ಇರುವುದು. ರಂಜಕ, ಫಾಸ್ಫರಸ್ ಕೂಡ ಕಡಿಮೆ ಕಂಡುಬಂದಿದೆ. ಪೊಟ್ಯಾಷಿಯಂ, ಇದು ಕೂಡ 75% ಸಾಯಿಲ್ನಲ್ಲಿ ಕಡಿಮೆ ಕಂಡುಬಂದಿದೆ. ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಗಂಧಕ ಮತ್ತು ಲಘು ಪೋಷಕಾಂಶಗಳು ಹೇಳಿದ್ರು, ಮೈಕ್ರೋನ್ಯೂಟ್ರಿಯಂಟ್ಸ್, ಇದು ಕೂಡ ಕಡಿಮೆ ಇರುವಂತಹ ಒಂದು ಸಂದೇಶ ಕಂಡುಬಂದಿದೆ. ಇದು ಈ ಒಂದು ಗೇರು ಬೆಳೆಯುವ ಕೃಷಿಯಲ್ಲಿ ಸಾಮಾನ್ಯವಾಗಿ ಕಂಡುಬರುವಂತಹ ಒಂದು ನ್ಯೂನತೆಗಳು ಅಂತ ಹೇಳ್ಬೋದು. ಸರ್, ಮಣ್ಣಿನ ಫಲವತ್ತತೆಗಳ ಬಗ್ಗೆ ಹೇಳಿದ್ರಿ, ತೊಂದರೆ ಕೊರತೆಗಳ ಬಗ್ಗೆ ಹೇಳಿದ್ರಿ. ಈಗ ಭೂಮಿಯ ನಿರ್ವಹಣೆಯ ಬಗ್ಗೆ ಗಮನ ಕೊಡೋದಾದ್ರೆ, ಈ ಮಣ್ಣು ಏನಿದೆ ಅದರ ಮಾದರಿಯನ್ನು ಹೇಗೆ ಪರೀಕ್ಷೆ ಮಾಡ್ತೀರಿ? ಅದನ್ನು ಪರೀಕ್ಷೆ ಮಾಡಿದ್ಮೇಲೆ ಆ ರೈತರಿಗೆ ಅಥವಾ ಆ ಭೂಮಿಯ ರೈತರೇನಿದ್ದಾರೆ ಅವರಿಗೆ ಹೇಗೆ ತಿಳಿಸ್ತೀರಿ? ಯಾವುದೇ ಒಂದು ಕೃಷಿಯನ್ನು ಮಾಡಬೇಕಾದ್ರೆ ಪ್ರತಿಯೊಬ್ಬ ರೈತರು ಮಣ್ಣಿನ ಪರೀಕ್ಷೆ ಮಾಡುವುದು ಬಹಳ ಅವಶ್ಯ ಇರ್ತದೆ. ಮಣ್ಣಿನ ಪರೀಕ್ಷೆ ಮಾಡಿ ನಂತರ ಕೃಷಿ ಮಾಡುವುದು ಬೇರೆ, ಹಾಗೆ ಸುಮ್ಮನೆ ಮನಸ್ಸಿಗೆ ಬಂದಾಗೆ ಗೊಬ್ಬರ ಹಾಕೊಂಡು ಹೋಗೋದು ಬೇರೆ, ಇದು ವೈಜ್ಞಾನಿಕ ರೀತಿ ಆಗ್ತದೆ. ಹಾಗಾಗಿ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಕೃಷಿ ಮಾಡುವುದು ಒಂದು ಒಳ್ಳೆಯ ಒಂದು ಕೃಷಿ ಪದ್ಧತಿ ಅಂತ ಹೇಳ್ಬೋದು. ಇದಕ್ಕಾಗಿ ಮಣ್ಣಿನ ಮಾದರಿಯನ್ನು ಸಂಗ್ರಹಣೆ ಮಾಡುವುದು ಒಂದು ಬಹಳ ಮುಖ್ಯ. ಯಾಕೆಂತಂದ್ರೆ ಸಾಮಾನ್ಯವಾಗಿ ನಮಗೆ ಮಾದರಿ ತಗೊಳ್ಳೋದು ಯಾವ ರೀತಿ ಅಂತ ಗೊತ್ತಿಲ್ಲ ಅಂತಂದ್ರೆ 90% ನಮ್ಮ ಪರೀಕ್ಷೆ, ಮಣ್ಣು ಪರೀಕ್ಷೆ ವ್ಯರ್ಥವಾಗಿ ಹೋಗ್ತದೆ. ತಪ್ಪು ಮಾಹಿತಿ ಬಂತಂದ್ರೆ ನಾವು ತಪ್ಪು ಮಾಹಿತಿ ಅವ್ರಿಗೆ ಕೊಡ್ತೇವೆ. ಎಲ್ಲೆಲ್ಲೋ ಹೋಗಿ ಮಣ್ಣು ಮಾದರಿ ತಗೊಂಬರುದು, ಯಾವ ರೀತಿ ಮಣ್ಣಿನ ಮಾದರಿ ತಗೊಂಬರುದು ಅಂತ ಗೊತ್ತಿರೋದಿಲ್ಲ. ಅದಕ್ಕಾಗಿ ಯಾವ ರೀತಿಯಾದ ಮಣ್ಣು ಮಾದರಿ ತೆಗಿಬೇಕು ಅಂತ ಬಹಳವಾದ ಒಂದು ಮಹತ್ವವಾದಂತಹ ಅಂಶ. ಈ ಗೇರನ್ನ ಸಾಧಾರಣವಾಗಿ ಸ್ಲೋಪ್ ಅಂದ್ರೆ ಇಳಿಜಾರು ಪ್ರದೇಶದಲ್ಲಿ ಜಾಸ್ತಿ ಬೆಳೀತಾ ಇರ್ತಾರೆ, ಜಾಸ್ತಿ ಗೇರಿನ ಒಂದು. ಹಾಗಾಗಿ ಒಂದೇ ರೀತಿಯ ಇಳಿಜಾರು ಪ್ರದೇಶವನ್ನ ಆಯ್ಕೆ ಮಾಡಿಕೊಳ್ಳುವಂಥದ್ದು, ಮತ್ತೆ ಬಣ್ಣ, ಮಣ್ಣಿನ ಬಣ್ಣಗಳನ್ನ ಸಾಧಾರಣವಾಗಿ ಒಂದೇ ರೀತಿಯ ಬಣ್ಣ ಯಾವುದಿದೆ, ಮತ್ತೆ ಅದರ ಒಂದು ಟೆಕ್ಸ್ಚರ್ ಮರಳು ಮಿಶ್ರಿತವಾಗಿದೆಯೋ ಇಲ್ಲ ಜೇಡಿ ಮಿಶ್ರಿತವಾಗಿದೆಯೋ, ಆ ರೀತಿಯಾದ ಒಂದು ಪರೀಕ್ಷಿಸಿ ಅದನ್ನು ಅದರ ಆಧಾರದ ಮೇಲೆ ಸಾಮಾನ್ಯವಾಗಿ ನಾವು 1-2 ಹೆಕ್ಟೇರ್, 1-3 ಅಥವಾ 4 ಎಕರೆಗೆ ಒಂದು ಮಣ್ಣು ಮಣ್ಣಿನ ಮಾದರಿಯನ್ನ ತೆಕ್ಕುವಂತ ಒಂದು ಒಂದು ಪದ್ಧತಿಯನ್ನು ಅಳವಡಿಸ್ಕೊಂಡಿದ್ವಿ. ಎಷ್ಟು ಆಳದಲ್ಲಿ ಈ ಮಣ್ಣಿನ ಮಾದರಿಯನ್ನು ತೆಗಿಬೇಕು ಅಂತಂದ್ರೆ ಗೇರಿನ ಬೇರು ಸುಮಾರು ಆಳವಾಗಿ ಹೋಗ್ತದೆ, ಸುಮಾರು 1 ಮೀಟರ್ವರೆಗೆ ಆಳವಾಗಿ ಹೋಗ್ತದೆ. ಹಾಗಾಗಿ 30 ಸೆಂಟಿಮೀಟರ್ವರೆಗೆ ಒಂದು, 30-60 ಸೆಂಟಿಮೀಟರ್ವರೆಗೆ ಒಂದು, ಮತ್ತೆ 60-90 ಸೆಂಟಿಮೀಟರ್ವರೆಗೆ ಒಂದು. ಯಾಕೆ ಅಂತಂದ್ರೆ ಈ ಪೋಷಕಾಂಶಗಳು ಎಲ್ಲ ಒಂದು ಆಳದಲ್ಲಿ ಒಂದೇ ರೀತಿ ಇರೋದಿಲ್ಲ, ಮೇಲ್ಮೈಯಲ್ಲಿ ಒಂಥರ ಇರ್ತದೆ, ಕೆಳ ಆಳದಲ್ಲಿ ಒಂಥರ ಇರ್ಬೋದು, ಅದನ್ನೆಲ್ಲ ನಾವು ಪರೀಕ್ಷೆ ಮಾಡ್ತೀವಿ ಇಲ್ಲಿ. ಅದಕ್ಕಾಗಿ ಈ ಥರ 2 ಅಥವಾ 3 ಪ್ರಕಾರದ ಮಣ್ಣಿನ ಮಾದರಿಯನ್ನು ತೆಗೆದು ನಮಗೆ ಅದನ್ನು ಕರೆಕ್ಟಾಗಿ ಲೇಬಲ್ ಮಾಡಿಕೊಟ್ರೆ ನಾವಿಲ್ಲಿ ನಮ್ಮ ಒಂದು ಪ್ರಯೋಗಾಲಯದಲ್ಲಿ ಪರೀಕ್ಷೆ ಮಾಡಿ ಅದರ ಒಂದು ಯಾವ ರೀತಿಯಾಗಿ ಅದರ ಆಧಾರದ ಮೇಲೆ ನಾವು ನಿರ್ವಹಣೆಯನ್ನು ಮಾಡಬೇಕು ಅಂತ ಹೇಳುವಂತಹ ಒಂದು ಪದ್ಧತಿ ಇಲ್ಲಿ ಉಂಟು. ಭೂಮಿ ನಿರ್ವಹಣೆಯಲ್ಲಿ ಮಣ್ಣಿನ ಪರೀಕ್ಷೆ ಅಗತ್ಯ ಯಾಕೆ ಮತ್ತು ಹೇಗೆ ಎಂಬುದು ತಮ್ಮ ಅಭಿಪ್ರಾಯವನ್ನು ಹೇಳಿದ್ರಿ. ಹಾಗಾದ್ರೆ ಈಗ ನನಗೊಂದು ಗೊಂದಲ, ಮಣ್ಣಿನ ಮಾದರಿ ಪರೀಕ್ಷೆಯಂತೆ ಸಸ್ಯಗಳ ಮಾದರಿ ಪರೀಕ್ಷೆ ಮಾಡಬೇಕಾಗತ್ತಾ? ಮಾಡ್ತಿದ್ರೆ ಯಾಕೆ ಮತ್ತು ಅದನ್ನು ಹೇಗೆ ಮಾಡುದು ಅಂತ ಸ್ವಲ್ಪ ಹೇಳಿ ಸರ್. ಖಂಡಿತ, ಮಣ್ಣಿನ ಮಾದರಿಯ ತರನೇ ಸಸ್ಯಗಳನ್ನು ಕೂಡ ಪರೀಕ್ಷೆ ಮಾಡುವಂತಹ ಒಂದು ಪದ್ಧತಿ ಉಂಟು. ಕೆಲವು ಸಾರಿ ರೈತರಿಗೆ ಮಣ್ಣಿನ ಪರೀಕ್ಷೆಯನ್ನು ಮಾಡ್ಲಿಕ್ಕೆ ಆಗುದೇ ಇಲ್ಲ, ಕೆಲವೊಂದು ಕಾರಣದಿಂದ ಕಾಲ ಮುಂಚೆ ಹೋಗಿರ್ತದೆ, ಬೆಳೆಯನ್ನು ಬೆಳೆದು ಬಿಟ್ಟಿರ್ತಾರೆ, ಬೆಳೆಯನ್ನು ಬೆಳೆದ ಮೇಲೆ ಅವರಿಗೆ ಏನೋ ಒಂದು ಸಮಸ್ಯೆ ಶುರುವಾಗ್ತದೆ, ಎಲೆಗಳಲ್ಲಿ ಹಳದಿ ಬಣ್ಣ ಬರುವುದು, ಅದು ಯಾವುದು ರೋಗನೋ ಅಥವಾ ಪೋಷಕ ತತ್ವದ ಒಂದು ಕಡಿಮೆನೋ ಅಂತ ಗೊತ್ತಾಗೋದಿಲ್ಲ. ಆ ಒಂದು ಸಮಯದಲ್ಲಿ ನಾವು ಈ ಸಸ್ಯಗಳನ್ನು ಎಲೆಗಳನ್ನು ಪರೀಕ್ಷೆ ಮಾಡಿ ಅದರ ಆಧಾರದ ಮೇಲೆ ಕೂಡ ಒಂದು ಪೋಷಕ ತತ್ವವನ್ನು ಯಾವ ರೀತಿ ನಿರ್ವಹಣೆ ಮಾಡಬೇಕು ಅಂತ ಹೇಳುವಂತಹ ಒಂದು ವಿಶೇಷವಾಗಿ ಒಂದು ಪದ್ಧತಿಯನ್ನು ಇಟ್ಕೊಂಡಿದ್ದೇವೆ. ಇದಕ್ಕೆ ಪ್ಲಾಂಟ್ ಸ್ಯಾಂಪ್ಲಿಂಗ್ ಅಂತ ಹೇಳ್ತೀವಿ. ಇದನ್ನು ಯಾವ ರೀತಿ ಮಾಡಬೇಕು ಅಂತಂದ್ರೆ, ಸಾಮಾನ್ಯವಾಗಿ ಗೇರು ಕೃಷಿ, ಗೇರು ಗಿಡದಲ್ಲಿ ನಾಲ್ಕನೇ ಎಲೆ ಒಂದು ರೆಂಬೆಯನ್ನು ತಗೊಂಡ್ರೆ ರೆಂಬೆಯ ತುದಿಯಿಂದ ನಾಲ್ಕನೇ ಎಲೆಯನ್ನು ತೆಗೆದು ಅದನ್ನು ತಂದು ನಮ್ಮ ಪ್ರಯೋಗಾಲಯದಲ್ಲಿ ಕರೆಕ್ಟ್ ಆಗಿ ಲೇಬಲ್ ಮಾಡಿ ಕೊಟ್ಟರೆ ಅದರಲ್ಲಿ ಯಾವ ರೀತಿ ಎಷ್ಟು ಒಂದು ಪೋಷಕ ತತ್ವದ ಕೊರತೆ ಇದೆ ಅಂತ ನಾವು ಅದನ್ನು ಟೆಸ್ಟ್ ಮಾಡಿ ಅದರ ಬೇಸಿಸ್ ಮೇಲೆ ನಾವು ಯಾವ ಒಂದು ಪೋಷಕ ತತ್ವವನ್ನ ಸಿಂಪರಣೆ ಮೂಲಕ ಕೊಡಬೇಕು, ಅದನ್ನು ಯಾವ ರೀತಿ ಮೂಲಕ ಕೊಡಬೇಕು ಅಂತ ನಾವು ಒಂದು ರೆಕಮೆಂಡೇಶನ್ ಕೊಡುವಂತಹ ಒಂದು. ಸರ್, ಸಸ್ಯ ಮಾದರಿ ಪರೀಕ್ಷೆಯ ಬಗ್ಗೆ ಬಹಳ ಚೆನ್ನಾಗಿ ತಿಳಿಸಿಕೊಟ್ರಿ. ಈಗ ಈ ಸಾವಯವ ಗೇರು ಕೃಷಿಯ ಬಗ್ಗೆ ಹೇಳೋದಾದ್ರೆ, ಇದನ್ನು ಯಾಕೆ ಮಾಡಬೇಕು ಎಂಬುದನ್ನು ಸ್ವಲ್ಪ ವಿವರಿಸ್ತೀರಾ? ಹಾಗೂ ಇದನ್ನು ಮಾಡುವವರಿಗಾಗಿ ಹೇಗೆ ಮಾಡುವುದು ಅಂತಲೂ ಸಹ ಒಮ್ಮೆ ಹೇಳಿದ್ರೆ ಚೆನ್ನಾಗಿತ್ತು ಸರ್. ಸಾವಯವ ಕೃಷಿ ಖಂಡಿತವಾಗಿಯೂ ಒಂದು ಮಹತ್ವವಾದದ್ದು ನಮ್ಮ ಭಾರತೀಯ ಕೃಷಿಯಲ್ಲಿ. ಯಾಕೆಂತಂದ್ರೆ, ಈಗ ಎಲ್ಲರಿಗೂ ಗೊತ್ತಿದ್ದ ಹಾಗೆ ರಾಸಾಯನಿಕವಾದ ಬಳಕೆಯಿಂದ ಏನು ತೊಂದರೆ ಆಗ್ತಾ ಇದೆ ಭೂಮಿಯ ಆರೋಗ್ಯದ ಮೇಲೆ, ಮತ್ತೆ ಮನುಷ್ಯರ ಇಲ್ಲ ಜೀವಿಗಳ ಆರೋಗ್ಯದ ಮೇಲೆ ಏನು ತೊಂದರೆ ಆಗ್ತಾ ಇದೆ ಎಲ್ಲ ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಹಾಗಾಗಿ ಸಾವಯವ ಕೃಷಿ ಬಹಳ ಮಹತ್ವಪೂರ್ಣ. ಗೇರಿನಲ್ಲಿ ಸುಮಾರು ಒಂದು 15 kg ಒಂದು ಮರಕ್ಕೆ ಕೊಟ್ಟಿಗೆ ಗೊಬ್ಬರ, ಇದನ್ನು ಆಗಸ್ಟ್ ಸೆಪ್ಟೆಂಬರ್ ತಿಂಗಳಿನಲ್ಲಿ ಕೊಡುವುದರಿಂದ, ಮತ್ತು ಈ ಹಸಿರೆಲೆ ಗೊಬ್ಬರ ಇರ್ಬೋದು ಇಲ್ಲ ಬೇವಿನ ಹಿಂಡಿ ಇರ್ಬೋದು, ಇದನ್ನು ಕೊಡೋದ್ರಿಂದ ಬಹಳ ಒಂದು ಉತ್ತಮವಾದಂತಹ ಒಂದು ಸಂಶೋಧನೆ ದೊರಕಿದೆ. ಹಾಗೂ ನಾವು ಸಮನ್ವಿತ ಪೋಷಕ ತತ್ವ ನಿರ್ಬಂಧ ಅಂತ ಹೇಳ್ತೀವಿ, ಇಂಟಿಗ್ರೇಟೆಡ್ ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್. ಕೆಲವು ಸಾರಿ ನಮಗೆ ಸಾವಯವನೇ ಪೂರ್ತಿ ಅದರ ಮೇಲೆ ಡಿಪೆಂಡ್ ಆಗಲಿಕ್ಕೆ ಆಗೋದಿಲ್ಲ, ಹಲವಾರು ಕಾರಣಗಳಿಂದ ರೈತರಿಗೆ ಸಿಗೋದಿಲ್ಲ, ಕೊಟ್ಟಿಗೆ ಗೊಬ್ಬರ ಬೇಕಾದರೂ ಸಿಗೋದಿಲ್ಲ, ಇಲ್ಲ ಅದರ ಬೆಲೆ ಜಾಸ್ತಿ ಇರ್ತದೆ. ಹಾಗಾಗಿ ಈ ಒಂದು ಸಮಯದಲ್ಲಿ ಇಂಟಿಗ್ರೇಟೆಡ್ ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್ ಅಂದರೆ ಸಮನ್ವಿತ ಪೋಷಕ ತತ್ವ ನಿರ್ವಹಣೆ ಮೂಲಕನೂ ಕೂಡ ಈ ಗೇರು ಕೃಷಿಯನ್ನು ಮಾಡಿದರೆ ಭೂಮಿಯ ಆರೋಗ್ಯ ಮತ್ತು ಈ ಮನುಷ್ಯರ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳುವಂಥದ್ದು. ಭೂಮಿಯ ಆರೋಗ್ಯ ಸುಸ್ಥಿರವಾಗಿರಿಸಲು ಸಾವಯವ ಗೇರು ಕೃಷಿ ಅಗತ್ಯ ಹಾಗೂ ಅದನ್ನು ಯಾವ ರೀತಿ ಮಾಡಬಹುದು ಎಂಬುದನ್ನು ಬಹಳ ಚೆನ್ನಾಗಿ ತಿಳಿಸಿಕೊಟ್ರಿ. ನೀವೊಬ್ಬರು ಮಣ್ಣಿನ ಪ್ರಧಾನ ವಿಜ್ಞಾನಿಗಳಾಗಿ ಗೇರು ಕೃಷಿಯ ಬಗ್ಗೆ ರೈತರಿಗೆ ಏನು ಹೇಳಲು ಬಯಸ್ತೀರಿ ಸರ್? ನಾನು ಭಾರತ ದೇಶದ ಹಲವಾರು ಕಡೆ ಕೆಲಸ ಮಾಡಿ ಈಗ ಪುತ್ತೂರಿಗೆ ಒಂದು ವಾರ ಹಿಂದೆ ಇಲ್ಲಿ ಬಂದು ಕೆಲಸ ನಿರ್ವಹಣೆ ಮಾಡ್ತಾ ಇದ್ದೇನೆ. ನಾನು ಹೊಸದಾಗಿ ಬಂದು ಇಲ್ಲಿಯ ಒಂದು ಭಾಗದ ರೈತರಲ್ಲಿ ಏನು ಸಮಸ್ಯೆ ಇದೆ ಅಂತ ಫಸ್ಟ್ ಅರಿತುಕೊಳ್ತೇನೆ. ಇಲ್ಲಿಯ ಒಂದು ಮಣ್ಣಿನಲ್ಲಿ ಏನು ದೋಷಗಳಿದೆ ಅಂತ ಅರಿತುಕೊಂಡು ಕೆಲವೊಂದು ಪ್ಲ್ಯಾನ್ ಮಾಡಿದ್ದೇನೆ. ಈಗ ನ್ಯಾನೋ ಟೆಕ್ನಾಲಜಿ ಅಂತ ಇದೆ, ನ್ಯಾನೋ ಟೆಕ್ನಾಲಜಿ, ನ್ಯಾನೋ ಡಿ ಎ ಪಿ ಅಂತ ಹೇಳ್ತೀವಿ. ನ್ಯಾನೋ ಟೆಕ್ನಾಲಜಿ ಮೂಲಕ ಯಾವ ರೀತಿಯಾಗಿ ನ್ಯಾನೋ ಡಿ ಎ ಪಿ ಅಂತ ಒಂದು ಪ್ರಾಡಕ್ಟ್ ಇದೆ, ಅದರಲ್ಲಿ ಅದನ್ನು ಸ್ಪ್ರೇ ಮಾಡಿ ಅದನ್ನು ಸಿಂಪರಣೆ ಮಾಡಿ ನಾವು ಮಣ್ಣಿನಲ್ಲಿ ಡಿ ಎ ಪಿನ ಹಾಕುವುದನ್ನು ಎಷ್ಟು ಪ್ರಮಾಣದಲ್ಲಿ ಕಡಿಮೆ ಮಾಡಬಹುದು, ಆ ರೀತಿಯಾದ ಒಂದು ಪ್ರೊಜೆಕ್ಟನ್ನು ತಗೊಳ್ಬೇಕಂತ ಇಷ್ಟಪಟ್ಟಿದ್ದೇನೆ. ಮತ್ತು ಗೇರನ್ನು ಸಾಮಾನ್ಯವಾಗಿ 6 meters ಅಥವಾ 10 meters ದೂರ ದೂರದಲ್ಲಿ ಬೆಳೀತಾರೆ, ಅದರ ಮಧ್ಯ ಜಾಗ ವ್ಯರ್ಥವಾಗಿ ಹೋಗ್ತದೆ. ಆ ಒಂದು ವ್ಯರ್ಥವಾದ ಜಾಗದಲ್ಲಿ ನಾವು ಯಾವ ರೀತಿಯಾದಂಥ ಒಂದು ಸಪೋಸ್ ಈಗ ಬೇಳೆಕಾಳು ಬೆಳೆಗಳಿರ್ಬೋದು, ಬೇಳೆಕಾಳು ಬೆಳೆಗಳಿಂದ ಎಲ್ಲರಿಗೂ ಗೊತ್ತಿದ್ದ ಹಾಗೆ ಒಂದು ಮಣ್ಣಿನ ಒಂದು ಆರೋಗ್ಯ ಜಾಸ್ತಿ ಆಗ್ತದೆ. ಆ ಒಂದು ಬೇಳೆಕಾಳುಗಳನ್ನು ಬೆಳೆದು ಮಣ್ಣಿನ ಆರೋಗ್ಯವನ್ನು ಯಾವ ರೀತಿ ವೃದ್ಧಿ ಮಾಡ್ಬೋದು, ಮತ್ತು ನಮಗೆ ಯಾವ ರೀತಿಯ ಲಾಭವನ್ನು ಪಡ್ಕೋಬೋದು, ಅದರ ಮೇಲೆ ಒಂದು ಕೂಡ ಒಂದು ಪ್ರೊಜೆಕ್ಟ್ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈ ರೀತಿಯಾಗಿ ಕೆಲವೊಂದು ಪ್ರೊಜೆಕ್ಟ್ಸನ್ನು ಹೊಸದಾಗಿ ಹೊಸದಾದಂಥ ಸಂಶೋಧನೆ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಗೇರು ಕೃಷಿಯ ಮಹತ್ವವನ್ನು ನಮ್ಮ ರೈತರಿಗೆ ಬಹಳ ಚೆನ್ನಾಗಿ ತಿಳಿಸಿಕೊಟ್ರಿ ಸರ್. ಈಗ ನೀರಿನ ನಿರ್ವಹಣೆಯ ಬಗ್ಗೆ ಹೇಳೋದಾದರೆ, ಗೇರು ಕೃಷಿಯಲ್ಲಿ ನೀರಿನ ನಿರ್ವಹಣೆಯ ಬಗ್ಗೆ ಸ್ವಲ್ಪ ವಿವರಿಸಬಹುದಾ? ನಾನು ಮೊದಲೇ ಹೇಳಿದ ಹಾಗೆ ಗೇರನ್ನು ಸಾಮಾನ್ಯವಾಗಿ ಒಂದು ಬಂಜರು ಭೂಮಿ ಅಥವಾ ವೇಸ್ಟ್ ಲ್ಯಾಂಡ್ನಲ್ಲಿ ಹೆಚ್ಚಾಗಿ ಬೆಳೀತಾರೆ. ಇದರಲ್ಲಿ ನೀರನ್ನು ಹಿಡಿದು ಈ ಒಂದು ಮರಳು ಮಿಶ್ರಿತವಾದಂಥ ಮಣ್ಣಿನಲ್ಲಿ ಜಾಸ್ತಿ ಬೆಳೆಯಲಾಗುತ್ತೆ. ನೀರನ್ನು ಹಿಡಿದು ಇಟ್ಟುಕೊಳ್ಳುವಂಥ ಸಾಮರ್ಥ್ಯ ಈ ಮಣ್ಣಿನಲ್ಲಿ ಕಡಿಮೆ ಇರುತ್ತದೆ. ಹಾಗಾಗಿ ನೀರಿನ ನಿರ್ವಹಣೆ ಬಹಳ ಮಹತ್ವ. ಇದರಲ್ಲಿ ಯಾವ ರೀತಿಯಾಗಿ ನೀರು ನಿರ್ವಹಣೆ ಮಾಡುವುದಂದರೆ ಹಲವಾರು ವಿಧಗಳಿದೆ. ಮಲ್ಚಿಂಗ್ ಅಂತ ಹೇಳ್ತೀವಿ ನಾವು, ಕಪ್ಪು ಪ್ಲಾಸ್ಟಿಕ್ ಹೊದಿಕೆಯನ್ನು ಹೊದಿಸ್ಬೋದು, ಅದರಿಂದ ನೀರು ಆವಿಯಾಗಿ ಹೋಗುವಂಥ ಪ್ರಮಾಣ ಕಡಿಮೆ ಆಗ್ತದೆ. ಹಸಿರು ಎಲೆಗಳನ್ನು ಭೂಮಿ ಮೇಲೆ ಮುಚ್ಚಿ ಅಥವಾ ನೀರಿನ ತೇವಾಂಶವನ್ನು ಹಿಡಿದಿಟ್ಟುಕೊಳ್ಳುವಂಥ ಸಾಮರ್ಥ್ಯವನ್ನು ಜಾಸ್ತಿ ಮಾಡಿಕೊಳ್ಬೋದು. ಅಥವಾ ಈ ಕೊಕೊನಟ್ ಹಸ್ಕ್ ಅಂತ ಹೇಳ್ತೀವಿ, ಈ ಗೇರಿನ ಭೂಮಿಯಲ್ಲಿ ಬೇರೆ ಬೇರೆ ಕಡೆ ಗುಂಡಿಯನ್ನು ತೆಗೆದು ಈ ತೆಂಗಿನ ಒಂದು ಸಿಪ್ಪೆ ಏನಿರ್ತದೆ ಅದನ್ನು ಮುಚ್ಚಿ ಆಮೇಲೆ ಮುಚ್ಚೋದು. ಅದರಿಂದ ಏನಾಗ್ತದೆ, ಮಳೆ ಬಂದ ನೀರು ಅಲ್ಲೇ ಇಂಗಿ ಅಲ್ಲಿ ಸುಮ್ಮನೆ ವೇಸ್ಟಾಗಿ ಹೋಗೋದಿಲ್ಲ. ಆ ಥರ ಈ ಥರ ಎಲ್ಲ ಒಂದು ಬೇರೆ ಬೇರೆ ಪದ್ಧತಿಗಳನ್ನು ಅಳವಡಿಸ್ಕೊಳ್ಳೋದ್ರಿಂದ ನೀರಿನ ಒಂದು ನಿರ್ವಹಣೆ ತುಂಬ ಚೆನ್ನಾಗಿ ಗೇರಿನ ಕೃಷಿಯಲ್ಲಿ ಮಾಡಬಹುದು ಅಂತ ಹೇಳುವಂತ. ಗೇರು ಕೃಷಿಯಲ್ಲಿ ನೀರಿನ ನಿರ್ವಹಣೆ ಬಗ್ಗೆ ಚೆನ್ನಾಗಿ ತಿಳಿಸಿಕೊಟ್ರಿ ಸರ್. ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತನಾಡಿದಕ್ಕೆ ತುಂಬಾ ಹೃದಯದ ಧನ್ಯವಾದಗಳು ಸರ್. ನಮಸ್ಕಾರ, ಧನ್ಯವಾದ. ಇದುವರೆಗೆ ಗೇರು ಕೃಷಿಯಲ್ಲಿ ಮಣ್ಣಿನ ನಿರ್ವಹಣೆ ಎಂಬ ವಿಷಯದ ಬಗ್ಗೆ ಗೇರು ಸಂಶೋಧನಾ ನಿರ್ದೇಶನಾಲಯ ಪುತ್ತೂರು ಇಲ್ಲಿಯ ವಿಜ್ಞಾನಿಗಳಾದ ಡಾ ವೆಂಕಟೇಶ್ ಇವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಮಾತನಾಡಿಸಿದವರು ರಜನಿ ಭಟ್, ನಿರ್ದೇಶನ ಪಿವಿ ಪ್ರಶಾಂತ್ ಕುಮಾರ್. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಗೇರು ಮರದ ಗಾನ, ನಮ್ಮ ನಡೆ ಗೇರುವಿನೆಡೆ, ನಮ್ಮ ನಡೆ ಗೇರುವಿನೆಡೆ. ಆಕಾಶವಾಣಿ ಮಂಗಳೂರು ಹಾಗೂ ಪುತ್ತೂರಿನ ಗೇರು ಸಂಶೋಧನಾ ನಿರ್ದೇಶನಾಲಯದ ಸಹಭಾಗಿತ್ವದಲ್ಲಿ ಸರಣಿ ಕಾರ್ಯಕ್ರಮ ಗೇರು ಮರದ ಗಾನ, ಗೇರು ಮರದ ಗಾನ, ನಮ್ಮ ನಡೆ ಗೇರುವಿನೆಡೆ. ಗೇರು ಮರದ ಗಾನ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಮುಂದೆ ಮಲ್ಲಿಗೆ ಕೃಷಿಯ ಕುರಿತು ಡಾಕ್ಟರ್ ಹೆಚ್ ಎಸ್ ಚೈತನ್ಯ ಅವರಿಂದ ಮಾಹಿತಿ ಕೇಳೋಣ. ಮೇಲ್ಛಾವಣಿಯಲ್ಲಿ ಮಲ್ಲಿಗೆ ಕೃಷಿ, ಇದು ಯಾಕೆ ಇದನ್ನು ಹೇಳ್ತಾ ಇದ್ದೀವಿ, ನಾವು ಹೆಚ್ಚಿನ ಒಂದು ಒತ್ತು ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಮಲ್ಲಿಗೆ ಕೃಷಿ ಅಂತಕ್ಕಂಥದ್ದು ಭಾಳಷ್ಟು ನಮ್ಮ ಶಂಕರ್ಪುರ, ಇನ್ನಂಜೆ, ನಮ್ಮ ಕಟ್ಪಾಡಿ ಭಾಗದಲ್ಲಿ ಭಾಳಷ್ಟು ಪ್ರತೀತಿಯಲ್ಲಿದೆ. ಆದರೆ ಅವರಿಗೇನಾಗಿದೆ ಅಂದರೆ ಮನೆ ಹತ್ರ ಜಾಗ ಇಲ್ಲ, ಜಾಗ ಇದ್ದರೂ ಕೂಡ ನೀರು ನಿಲ್ಲುವಂಥ ಜಾಗಗಳಿದೆ. ಆ ನಂತರ ಆ ನೀರು ನಿಲ್ಲದೆ ಇರತಕ್ಕಂಥ ಜಾಗ ಇದ್ದರೂ ಕೂಡ ಅದಕ್ಕೆ ಪಕ್ಕದಲ್ಲಿ ತೆಂಗಿನ ಮರ, ಇನ್ನೊಂದು ಬದಿಯಲ್ಲಿ ಗೇರು, ಇನ್ನೊಂದು ಬದಿಯಲ್ಲಿ ಮಾವು, ಈ ರೀತಿ ನೆರಳಿರತಕ್ಕಂಥ ಒಂದು ತೋಟದ, ನಮ್ಮದೇ ತೋಟದ ಗಿಡಗಳು ನಮಗೆ ಮಲ್ಲಿಗೆ ಕೃಷಿಗೆ ಬಾಧಕವಾಗಿರ್ತದೆ. ಅದಕ್ಕೆ ಅದನ್ನು ತಪ್ಪಿಸಬೇಕು ಅಂತ ಹೇಳಿದರೆ, ಅಥವಾ ಜಾಗವೇ ಇಲ್ಲ, ನನಗೆ ಮನೆ ಹತ್ರ ಜಾಗವೇ ಇಲ್ಲ, ನಾನು ಸಿಟಿನಲ್ಲಿದ್ದೇನೆ ಆದರೂ ನನಗೆ ಮಲ್ಲಿಗೆ ಕೃಷಿ ಮಾಡಬೇಕಂತ ಆಸಕ್ತಿ ಇದೆ ಅಂತಕ್ಕಂಥವ್ರು, ಖಂಡಿತವಾಗ್ಲೂ ಮೇಲ್ಛಾವಣಿ ಜಾಗ ಇದ್ದರೆ, ಬಿಸಿಲು ಬೀಳ್ತಕ್ಕಂಥ ಜಾಗ ಇದ್ದರೆ ಮೇಲ್ಛಾವಣಿಯಲ್ಲಿ ಮಲ್ಲಿಗೆ ಕೃಷಿ ಭಾಳಷ್ಟು ಸಂಪದ್ಭರಿತವಾಗಿ ಮಾಡ್ಬೋದು. ನಮ್ಮಲ್ಲಿ ಅನೇಕ ಜನರು ಇವತ್ತಿನ ದಿವಸ ಯಶೋಗಾಥೆಗಳು ಇವತ್ತಿನ ದಿವಸ ಮಾಡಿ ಅನುಭವ ಪಡ್ಕೊಂಡಿದ್ದಾರೆ, ಒಳ್ಳೆ ಉತ್ತಮವಾದ ಒಂದು ಆದಾಯವನ್ನು ಕೂಡ ಪಡಿತಾ ಇದ್ದಾರೆ. ಇದಕ್ಕೆ ಮಾಡಬೇಕಾದ ವಿಚಾರ ಏನಪ್ಪ ಅಂದರೆ, ಫಸ್ಟು ಒಂದು ಮೊದಲನೇ ಕಂಡೀಷನ್ ಏನಪ್ಪ ಅಂದರೆ, ಮೇಲ್ಛಾವಣಿ RCC ಆಗಿರಬೇಕು, ಮತ್ತು ಲೀಕೇಜ್ ಇರಬಾರ್ದು. ಲೀಕೇಜ್ ಇರತಕ್ಕಂಥದ್ರಲ್ಲಿ ಹೋಗಿ ನೀವು ಮೇಲ್ಛಾವಣಿ ಮೇಲೆ ಏನಾದರೂ ಇದನ್ನು ಮಾಡಿದರೆ ಸ್ವಲ್ಪ ಪ್ರಾಬ್ಲಮ್, ಇದರಿಂದಲೂ ಕೂಡ ಪ್ರಾಬ್ಲಮ್ ಆಗ್ಬೋದು. ಅದಕ್ಕೆ RCC ಗಟ್ಟಿ ಇದೆಯಾ, ಲೀಕೇಜ್ ಇಲ್ಲದೆ ಇರತಕ್ಕಂಥದ್ದು ಇದೆಯಾ ಖಾತ್ರಿ ಮಾಡ್ಕೊಳ್ಳಿ. ಆಮೇಲೆ ಇಡೀ ದಿವಸ ಬಿಸಿಲು ಬೀಳ್ತದ ಆ ಟೆರೇಸ್ಗೆ ಅಂತಕ್ಕಂಥದ್ದನ್ನ ಅದನ್ನು ಕೂಡ ಕನ್ಫರ್ಮ್ ಮಾಡ್ಕೊಳ್ಳಿ. ಆಮೇಲೆ ಕುಂಡಗಳನ್ನು ತರಬೇಕು. ಕುಂಡಗಳು ಸಿಮೆಂಟಿಂದು ವೆಯ್ಟ್ ಜಾಸ್ತಿ ಆಗ್ತದೆ, ಅದನ್ನು ಕೂಡ ನೋಡಿ. ಇಲ್ಲಿ ಪ್ಲಾಸ್ಟಿಕ್ ತರ್ಬೋದು ಖಂಡಿತವಾಗ್ಲು, ಅಥವಾ ಮಡಿಕೆದು ಕೂಡ ಮಾಡ್ಬೋದು, ಮಣ್ಣಿನ ಮಡಿಕೆಯಿಂದು ಕೂಡ ತರ್ಬೋದು. ಬಟ್ ಅವನ್ನ ಇಡುವಾಗಲೂ ಕೂಡ, ನಿಮ್ಮ ಟೆರೇಸ್ ಮೇಲೆ ಇಡುವಾಗಲೂ ಕೂಡ ಒಂದು 6 ಅಡಿಗೆ ಒಂದು ಇಟ್ಕೊಳ್ಳಿ, ತೊಂದರೆ ಇಲ್ಲ. ಯಾಕಂದ್ರೆ ನಾವು ನೆಲದ ಮೇಲೆ ಆದರೆ 8 ಅಡಿ ಇಡ್ತೇವೆ, ಇದು 6 ಅಡಿಗೆ ಇಟ್ಕೊಳ್ಳಿ. ಹತ್ರ ಆದಾಗ ಪ್ರಾರಂಭದಲ್ಲಿ 6 ಅಡಿಗೆ ಇಟ್ಕೊಂಡದ್ದು, ಮತ್ತೆ ಗಿಡಕ್ಕೆ ದೊಡ್ಡದಂತ ಆದ ನಂತರ ಸ್ವಲ್ಪ ಜಾಗವನ್ನು ವಿಸ್ತರಿಸಿ ಅಗಲ ಮಾಡ್ಕೊಂಡು ಹೋಗ್ಬೋದು. ನೆಲಕ್ಕೆ ನೇರವಾಗಿ ಸಿಮೆಂಟ್ಗೆ ತಾಗುವಾಗಿ ಇಡಬೇಡಿ, ಬದಲಾಗಿ ಅದರ ಮೇಲೆ ಮೇಲ್ಛಾವಣಿ ಮೇಲೆ ಸಣ್ಣ ಸಣ್ಣ ಕಲ್ಲುಗಳು, ಅಂದರೆ ಕಲ್ಲುಗಳನ್ನು ಜಲ್ಲಿ ಕಲ್ಲುಗಳಿಟ್ಟು ಅದ್ರ ಮೇಲೆ ನೀವು ಇಟ್ಟರೆ, ಅಥವಾ ಇಟ್ಟಿಗೆ ಇಟ್ಟು ಅದ್ರ ಮೇಲೆ ಈ ಒಂದು

ಅದನ್ನು ನೀವು ರಟ್ಟಿನ ಬಲೆಗಳನ್ನು ಚೇಂಜ್ ಮಾಡಿಕೊಂಡು ಅಥವಾ ಅದಕ್ಕೆ ಅದೇ ರಟ್ಟಿನ ಇದಕ್ಕೆ ಗ್ರೀಸನ್ನು ಹಚ್ಚಿ ಪುನಃ ಪುನಃ ನಾವು ಅದನ್ನೇ ಕೂಡ ಉಪಯೋಗಿಸ್ಬೋದು. ಈ ರೀತಿ ಮಾಡಿ ಕೀಟಗಳ ಒಂದು ಇದನ್ನು ನಿರ್ವಹಣೆ ಮಾಡ್ಕೋಬೋದು. ಅದರ ಜೊತೆಗೆ ನಿಂಬಿಸಿಡಿನ್ ಅಂತಕ್ಕಂಥ ಒಂದು 10,000 PPM ಇರತಕ್ಕಂಥ ಒಂದು ಕಾನ್ಸಂಟ್ರೇಷನ್ ಇರತಕ್ಕಂಥ ಬೇವಿನ ಎಣ್ಣೆಯನ್ನು ಸಾಧಾರಣ 2 ml 1 L ನೀರಿಗೆ ಬೆರಕೆ ಮಾಡಿ ಸಿಂಪರಣೆ ಮಾಡೋದ್ರಿಂದ ಹೆಚ್ಚಿನ ಕೀಟಗಳು ಇದರಲ್ಲಿ ಉಪಶಮನ ಆಗ್ತದೆ. ಇಷ್ಟು ಮಾಡೋದ್ರಿಂದ ಖಂಡಿತವಾಗ್ಲೂ ಮನೆಯ ಟೆರೆಸ್ ಮೇಲೆ ಒಳ್ಳೆ ರೀತಿಯ ಉತ್ಪಾದನೆ ತೆಗಿಬಹುದು. ಸಾಧಾರಣ 6 ತಿಂಗಳ ನಂತರ 1 ವರ್ಷ ಆಗುವಾಗ ಖಂಡಿತವಾಗ್ಲೂ 4-5 ಚೆಂಡು ಹೂಗಳು ಖಂಡಿತವಾಗ್ಲೂ ಇದರಲ್ಲಿ ಪಡಿಲಿಕ್ಕೆ ಆಗ್ತದೆ. ಈ ರೀತಿ ಮಾಡೋದ್ರಿಂದ ಕೂಡ ನಾವು ಸ್ವ ಉದ್ಯೋಗ ಮನೆಯಲ್ಲೇ ಇದ್ದುಕೊಂಡು ಒಂದು ಮನಸ್ಸಿಗೆ ಶಾಂತಿ, ಒಂದು ದೇಹಕ್ಕೆ ಕೆಲಸ, ಆನಂತರ ಕಿಸೆಗೆ ಆದಾಯ ಇಷ್ಟು ಪಡಿಬಹುದು ಅಂತೇಳಿ ಈ ಮೂಲಕ ತಿಳಿಸಲು ಇಚ್ಛೆಪಡ್ತೇನೆ. ಮಲ್ಲಿಗೆ ಕೃಷಿಯ ಕುರಿತು ಡಾಕ್ಟರ್ HS ಚೈತನ್ಯ ಅವರಿಂದ ಕೃಷಿ ಮಾಹಿತಿ ಕೇಳಿದಿರಿ. ರೈತ ಮಿತ್ರರೇ, ನಾಳೆ ಸಂಜೆ 6:50 ಕಿಸಾನ್ ವಾಣಿಯಲ್ಲಿ ಮಲೆನಾಡು ಗಿಡ್ಡ ದೇಶಿ ತಳಿ ಅಭಿಯಾನದ ರೂವಾರಿ ಅಕ್ಷಯ್ ಆಳ್ವ ಅವರೊಂದಿಗಿನ ಸಂದರ್ಶನವಿದೆ. ಸಂದರ್ಶಕರು ಶಶಿಕಲಾ ಪ್ರಭು ಕಾಡುಮಠ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು: ಹಳೆ ಅಡಿಕೆ ಕ್ವಿಂಟಾಲ್ಗೆ 36,000 ರಿಂದ 52,500 ರೂಪಾಯಿ, ಹೊಸ ಅಡಿಕೆ ಕ್ವಿಂಟಾಲ್ಗೆ 36,000 ರಿಂದ 48,500 ರೂಪಾಯಿ, ಕೋಕಾ ಕ್ವಿಂಟಾಲ್ಗೆ 25,000 ರಿಂದ 28,500 ರೂಪಾಯಿ, ಸ್ಥಳೀಯ ಮಿಲ್ಲಿಂಗ್ನ ಕೊಬ್ಬರಿ ಕ್ವಿಂಟಾಲ್ಗೆ 9,000 ರಿಂದ 22,000 ರೂಪಾಯಿ, 1ನೇ ವರ್ಗದ ತೆಂಗಿನಕಾಯಿ 1,000ಕ್ಕೆ 30,000 ರಿಂದ 40,000 ರೂಪಾಯಿ, 2ನೇ ವರ್ಗದ್ದು 1,000ಕ್ಕೆ 28,000 ರಿಂದ 32,000 ರೂಪಾಯಿ, ಸ್ಥಳೀಯ ಅಕ್ಕಿ ಕ್ವಿಂಟಾಲ್ಗೆ 4,350 ರಿಂದ 5,300 ರೂಪಾಯಿ, ಕಟ್ ಸಾಂಬಾರ್ ಕ್ವಿಂಟಾಲ್ಗೆ 3,500 ರಿಂದ 4,200 ರೂಪಾಯಿ, IR8 ಕ್ವಿಂಟಾಲ್ಗೆ 3,450 ರಿಂದ 4,250 ರೂಪಾಯಿ, ಆಮದು ಭತ್ತ ಕ್ವಿಂಟಾಲ್ಗೆ 2,250 ರಿಂದ 2,450 ರೂಪಾಯಿ, ಆಮದು ಬೆಲ್ಲ ಹಳದಿ ಕ್ವಿಂಟಾಲ್ಗೆ 4,500 ರಿಂದ 5,000 ರೂಪಾಯಿ, ಕೆಂಪು ಬೆಲ್ಲ ಕ್ವಿಂಟಾಲ್ಗೆ 4,400 ರಿಂದ 5,000 ರೂಪಾಯಿ, ಕಪ್ಪು ಬೆಲ್ಲ ಕ್ವಿಂಟಾಲ್ಗೆ 4,600 ರಿಂದ 5,400 ರೂಪಾಯಿ, ಮೆಣಸು ಕ್ವಿಂಟಾಲ್ಗೆ 18,000 ರಿಂದ 30,000 ರೂಪಾಯಿ, ಕಾಳು ಮೆಣಸು ಕ್ವಿಂಟಾಲ್ಗೆ 13,000 ರಿಂದ 64,000 ರೂಪಾಯಿ, ಕಚ್ಚಾ ಗೇರುಬೀಜ ಕ್ವಿಂಟಾಲ್ಗೆ 12,500 ರಿಂದ 14,500 ರೂಪಾಯಿ, ಮೈಸೂರು ಬಾಳೆ ಕ್ವಿಂಟಾಲ್ಗೆ 5,000 ರಿಂದ 7,000 ರೂಪಾಯಿ, ಕದಳಿ ಕ್ವಿಂಟಾಲ್ಗೆ 6,500 ರಿಂದ 7,500 ರೂಪಾಯಿ, ಗಾಳಿ ಕ್ವಿಂಟಾಲ್ಗೆ 5,500 ರಿಂದ 6,000 ರೂಪಾಯಿ, ನೇಂದ್ರ ಬಾಳೆ ಕ್ವಿಂಟಾಲ್ಗೆ 7,000 ರಿಂದ 8,000 ರೂಪಾಯಿ. ಇವು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು. ಈಗ ಸಂಗೀತಾ ಕಾಖಂಡಕ್ಕಿ ಅವರ ಧ್ವನಿಯಲ್ಲಿ ವಿಠ್ಠಲ ದಾಸರ ಭಕ್ತಿ ರಚನೆಯನ್ನು ಕೇಳೋಣ. ಬಾರ ಮುಂದೆ ಕೇಳಿ ಅಶೋಕ್ ಹುಗ್ಗಣ್ಣವರವರು ಹಾಡಿರುವ ಕನಕದಾಸರ ಭಕ್ತಿ ರಚನೆ. ನಿನ್ನದೇನೋ ಕರ್ಮ ಶೀಲನೆ ಮಾ ನಿನ್ನದೇ